ಅಂತ ನಾನು ಅಂದ್ಕೊಂಡಾಗ ಈ ತರದೊಂದು ಸಂಸ್ಥೆಯನ್ನು ಮಾಡೋಣ, ಏನೋ ಒಂದು ನಮ್ಮ ಹತ್ರ ಆದಂತಹ ಒಂದು ಆಕ್ಟಿವಿಟೀಸೇನೋ ಅಥವಾ ನಮ್ಮ ಹತ್ರ ಇರುವಂತಹ ಪ್ರತಿಭೆನೋ ಅಥವಾ ಬೇರೆಯವ್ರ ಹತ್ರ ಇರುವಂತಹ ಪ್ರತಿಭೆನೋ, ನಮ್ಗೆ ಯಾರ ಹತ್ರ ಆಗಿಲ್ಲ ಒಂದು ಪ್ರತಿಭೆ ಇದೆ ಅಂತಾದ್ರೆ ಅದಕ್ಕೆ ವೇದಿಕೆ ಬೇಕು. ವೇದಿಕೆ ಅಲ್ಲಿದ್ರೆ ಎಲ್ಲಾ ಪ್ರತಿಭೆನೂ ಶೂನ್ಯ ಅಂತ ಅನ್ಕೋತೀನಿ. ಆಗೊಂದು ಅವ್ರ ಪ್ರತಿಭೆನ ಹೊರಗಾಗ್ಲಿಕ್ಕೆ ನಾವು ಒಂದು ವೇದಿಕೆ ಕೊಟ್ಟಂಗಾಗದೆ ನಮ್ಮ ಪ್ರತಿಭೆನೂ ಅದ್ರ ಜೊತೆ ಬೆಳೆಯುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಸಂಸ್ಥೆಯನ್ನ ನಾವು ಹುಟ್ಟಾಕಿದ್ದು. ಈಗ ಈ ಪ್ರೇರಣಾ ಸಂಸ್ಥೆಯ ಒಂದು ಕಾರ್ಯಕ್ಷೇತ್ರ ಮತ್ತು ಕಾರ್ಯವ್ಯಾಪ್ತಿ ಇದರ ಬಗ್ಗೆ ಹೇಳಿ. ಮುಂಚೆ ನಾನು ಗುಂದದಲ್ಲೇ ಪ್ರಾರಂಭ ಮಾಡಿದ್ದು. ಸ್ಟಾರ್ಟಿಂಗ್ ನನಗೆ ಫಸ್ಟ್ ನಾನು ಅಪ್ರೋಚ್ ಆಗಿದ್ದು ಅಂದ್ರೆ ಕಾರವಾರಕ್ಕೆ. ನಮ್ಗೆ ಈಗ ನಾವೇ ಎಷ್ಟು ಅಂತ ಹಣ ಹಾಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಈಗ ಒಂದು ಸ್ವಲ್ಪವನ್ನು ನಾವು ತೊಡಸ್ಕೊಳ್ಬಹುದು, ಅದನ್ನು ಬಿಟ್ರೆ ನಾವು ಇನ್ನು ಹೆಚ್ಚಿನ ಮಟ್ಟದಲ್ಲಿ ನಮ್ದೇ ಹಣ ಹಾಕಿ ನಾವು ಸಂಸ್ಥೆನ ಬೆಳೆಸೋದಿಕ್ಕೆ ಸಾಧ್ಯ ಇಲ್ಲ, ಅದು ನಮ್ಗೆ ಅವಕಾಶನೂ ಇಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಾವು ಗೌರ್ಮೆಂಟ್ ಅನ್ನ ಅಪ್ರೋಚ್ ಮಾಡಿದಾಗ, ಕಾರವಾರಕ್ಕೆ ಹೋಗಿ ಕೇಳಿದಾಗ ಅನೇಕ ಕಾರ್ಯಕ್ರಮಗಳನ್ನ ಕಲ್ಚರಲ್ ಆಕ್ಟಿವಿಟೀಸ್ಗಳನ್ನ ಅವ್ರು ಕೊಟ್ಟರು. ಅದ್ರ ಮೂಲಕ ನಾವು ಫಸ್ಟ್ ಗುಂದದ ಸ್ಟಾರ್ಟ್ ಮಾಡಿದೆ. ಅದ್ರ ನಂತರ ಅದ್ರ ಕಾರ್ಯವ್ಯಾಪ್ತಿ ಹೆಚ್ಚಾಗಿ ಒಂದು ರಾಜ್ಯ ಮಟ್ಟದವರೆಗೆ ಬೆಂಗಳೂರು ತನಕನೂ ಹೋಗಿ ಅಲ್ಲಿಂದ ನಾವು ಪ್ರೋಗ್ರಾಮ್ ಅನ್ನ ತಗೊಂಡು ಉತ್ತರ ಕನ್ನಡ ಜಿಲ್ಲೆ ಇಡೀ ನಾನು ಕಾರ್ಯಕ್ರಮ ಮಾಡಿದ್ದೇನೆ. ಒಂದ್ ಎರಡು ಪ್ಲೇಸಸ್ ಅಂದ್ರೆ ಭಟ್ಕಳ ಒಂದು ಪ್ಲೇಸಸ್ ಆಗಿಲ್ಲ ಐ ತಿಂಕ್ ಅಂತ ಅಂದ್ಕೊಂಡಿದ್ದೇನೆ. ಮತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಯೊಂದು ಪ್ಲೇಸ್ ಅಲ್ಲೂ ನಾನು ಕಾರ್ಯಕ್ರಮವನ್ನು ಮಾಡಿದ್ದೇನೆ. ಮತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇಂದ ಒಂದು ಆರೋಗ್ಯ ಇಲಾಖೆಯಿಂದ ಆಗಿರ್ಲಿ, ವಾರ್ತಾ ಇಲಾಖೆಯಿಂದ ಆಗಿರ್ಲಿ, ಅದರ ಒಂದು ಕಾರ್ಯಾಗಾರ ಮತ್ತೆ ಅವರ ಯೋಜನೆಗಳನ್ನ ಫೋಕಸ್ ಮಾಡುವಂತಹ ಕೆಲಸವನ್ನ ನಾವು ಮಾಡಿದ್ದೇವೆ. ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದ್ರೆ ಯಾವ ರೀತಿ ಇರುತ್ತೆ, ಅದರ ಒಂದು ರೂಪರೇಷೆ ಹೇಗೆ? ನಾವೀಗ ಒಂದು ಕಾರ್ಯಕ್ರಮ ನಮ್ಗೆ ಈಗ ಒಂದ್ ನಮ್ಮೂರಲ್ಲಿ ಒಂದು ಯಕ್ಷಗಾನ ಆಗ್ಬೇಕು ಅಥವಾ ನಾಟಕ ಆಗ್ಬೇಕು ಅಥವಾ ಮತ್ತೆ ಯಾವುದೋ ಒಂದು ಏನ್ ಅವಶ್ಯಕತೆ ಇದೆ, ಜನರು ಯಾವುದನ್ನ ಇಷ್ಟಪಡ್ತಾರೆ ಅಥವಾ ನಮ್ಮ ಒಂದು ಊರಲ್ಲಿ ಕಲಾವಿದರಿದ್ದಾರೆ, ಆ ಕಲಾವಿದರಲ್ಲಿ ನಾವು ಯಾವುದನ್ನ ಫೋಕಸ್ ಮಾಡಬಹುದು ಅಂತದನ್ನ ನೋಡಿದಾಗ ಇಲ್ಲಿ ಇರುವಂತ ಏನ್ ಕಲೆ ಇದೆಯಲ್ಲ ಅದನ್ನ ಬಿಂಬಿಸ್ಲಿಕ್ಕೆ ನಾವು ಯಕ್ಷಗಾನನೋ ಅಥವಾ ನಾಟಕನೋ ಅಥವಾ ಸಂಗೀತನೋ ಕೇಳ್ತೀವಿ. ಅವರು ಈ ತರನೇ ಮಾಡಬೇಕು ಅನ್ನೋ ಒಂದು ರೂಪರೇಷೆ ನಮ್ಗೆ ಅವರದೇ ಆದ ಒಂದು ಚೌಕಟ್ಟಿನಲ್ಲಿ ಸರ್ಕಾರದವ್ರು ಕೊಡ್ತಾರೆ. ಆ ಒಂದು ನಿಯಮಾವಳಿ ಪ್ರಕಾರ ನಾವು ಕಲಾವಿದರ ಒಂದು ಏನು ಇದರ ಮೇಲೆಗೆ ನಾವು ಅವರಿಗೆ ವೇದಿಕೆಯ ಕಾರ್ಯಕ್ರಮವನ್ನು ನೀಡುತ್ತೇವೆ. ಆ ಒಂದು ನಿಟ್ಟಿನಲ್ಲಿ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಈಗ ಪ್ರಾರಂಭಿಕ ದಿವಸಗಳನ್ನು ಸ್ವಲ್ಪ ನೆನಪು ಮಾಡಿಕೊಳ್ಳಿ. ಈಗ ನಿಮ್ಮ ಸ್ನೇಹಿತೆಯರನ್ನೆಲ್ಲ ಸಂಪರ್ಕ ಮಾಡಿ ಇಂಥ ಒಂದು ಸಂಘಟನೆಯನ್ನು ಮಾಡು ಅಂತ ಹೇಳಿದಾಗ ಅವರ ಒಂದು ಪ್ರತಿಕ್ರಿಯೆ ಹೇಗಿತ್ತು, ಮನೆಯವರೊಂದು ಪ್ರೋತ್ಸಾಹ ಹೇಗಿತ್ತು? ಇಲ್ಲ, ಮುಂಚಿಂದಾಗಿ ನನಗೆ ಮನೆಯವ್ರ ಪ್ರೋತ್ಸಾಹನೇ ಸಿಕ್ಕಿದ್ದು. ಯಾಕಂದ್ರೆ ನಾವು ಈಗ ಮದುವೆ ಹಾಕೊಂಡು ಬಂದ್ಮೇಲೆ ಒಂದು ಹೆಣ್ಮಕ್ಳಿಗೆ ಮುಂಚಿತವಾಗಿ ಬೇಕಾಗಿರೋದ್ರೆ ಮನೆಯವ್ರ ಪ್ರೋತ್ಸಾಹ. ಯಾಕಂದ್ರೆ ಒಂದು ಹೆಣ್ಣು ಏನಾದ್ರೂ ಒಂದು ಮಾಡ್ತೀನಿ ಅಂತ ಹೋಗ್ಬೇಕಿದ್ರೆ ಫಸ್ಟ್ ಮನೆಯಿಂದ ಹೆಜ್ಜೆ ಇಡಬೇಕು ಹೊರಗಡೆ. ಆಗ ಮನೆಯವ್ರ ಒಪ್ಪಿಗೆನೆ ಬೇಕಾಗತ್ತೆ. ಈ ವಿಷಯದಲ್ಲಿ ನನಗೆ ನನ್ನ ಮನೆಯವರಾಗಿರ್ಲಿ ಅಥವಾ ಅತ್ತೆ ಮಾವ ಆಗಿರ್ಲಿ ಮತ್ತೆ ಯಾರೇ ನನ್ನ ಕುಟುಂಬದವರಾಗಿರ್ಲಿ ಸ್ನೇಹಿತರಾಗಿರ್ಲಿ ಅವರ ಒಂದು ಸಪೋರ್ಟ್ ಇಂದ ನಾನು ಇವತ್ತು ಕೊಟ್ಟಿದ್ದೇನೆ. ನನ್ನ ಒಬ್ಳಿಂದನೆ ಎಲ್ಲಾನು ನಾನು ಮಾಡ್ತೇನೆ ಅನ್ನ ಹೇಳೋ ಸುಳ್ಳು ಅದು. ಪ್ರತಿಯೊಂದ್ರಲ್ಲಿ ಯಾಕಂದ್ರೆ ನಾವು ಒಂದು ಮುಂದೆ ಕಾಣುವಂತ ಒಂದು ಮುಖ ಆಗಿರ್ಬೋದು ನಾವೇನು, ಅಥವಾ ನಾವು ಒಂದು ಇನ್ವಿಟೇಷನ್ ಅಲ್ಲಿ ನಮ್ಮ ಹೆಸರು ಬರುತ್ತೆ ಅದಷ್ಟೇ ಅಲ್ಲ, ನಮ್ಮ ಹಿಂದ್ಗಡೆ ತುಂಬಾ ಕೈಗಳ ಕೆಲಸ ಮಾಡಿದಾಗ ಮಾತ್ರ ಅದೊಂದು ಸಕ್ಸಸ್ ಆಗ್ಲಿಕ್ಕೆ ಯಶಸ್ವಿ ಆಗ್ಲಿಕ್ಕೆ ಕಾರಣ ಆಗತ್ತೆ ಅಂತ ಹೇಳ್ತೇನೆ ನಾನು. ನಿಮ್ಮ ಸಂಸ್ಥೆಯ ಇತರ ಸದಸ್ಯರ ಒಂದು ಅವರ ಒಂದು ಪ್ರತಿಕ್ರಿಯೆ, ಅವರ ಒಂದು ಪಾಲ್ಗೊಳ್ಳುವಿಕೆ ಹೇಗಿದೆ, ಅವರಿಗೆ ಯಾವ ರೀತಿ ಒಂದು ಪ್ರೇರೇಪಣೆಯನ್ನು ನೀವು ಕೊಡ್ತಾ ಇದ್ದೀರಿ? ಪ್ರೇರೇಪಣೆ ಅಂದ್ರೆ ಈಗ ಸರ್ಕಾರದಿಂದ ಬಂದಂತಹ ಅಥವಾ ನಾವೀಗ ಒಂದಷ್ಟು ಹಣವನ್ನ ತೊಡಸ್ಕೊಳ್ಬೇಕಂದ್ರೆ ಅವರು ಸಾಧ್ಯವಾದ ಮಟ್ಟಿಗೆ ಅವರು ತೊಡಸಿದ್ದಾರೆ. ಅವರಿಗೆ ಯಾವುದೇ ಒತ್ತಾಯ ನಾನು ಮಾಡಿಲ್ಲ. ಅವ್ರ ಸ್ವಇಚ್ಛೆಯಿಂದ ಅವ್ರ ಹತ್ರ ಎಷ್ಟು ಆಗುತ್ತೆ ಎಷ್ಟು ಸಾಧ್ಯವಿದೆ ಅಷ್ಟನ್ನ ಅವರನ್ನ ತನುಮನದನದ ಪ್ರಕಾರ ಅವರು ತೊಡಸ್ಕೊಂಡಿದ್ದಾರೆ. ಮತ್ತೆ ಸರ್ಕಾರದ ಒಂದು ಅನುದಾನ ನಾವು ತಗೊಂಡು ಕಾರ್ಯಕ್ರಮನ ಮಾಡ್ತೇವೆ. ಪ್ರತಿಯೊಂದರೂ ನನಗೆ ಅವರು ಯಾವುದೇ ಒಂದು ಸಮಯ ಆಗಿರಲಿ ಅವರು ಬರೋದ್ರ ಮೂಲಕ ಅವ್ರ ಮನೆಯವರದ್ದು ಒಪ್ಪಿಗೆ ಬೇಕಲ್ಲ. ಈಗ ನಾವು ಮಹಿಳೆಯರು ಬನ್ನಿ ಅಂತ ಕರೆದಾವಾಗ ಅವ್ರ ಮನೆಯವರು ಕಳಿಸ್ಕೊಡ್ಬೇಕಲ್ಲ, ಅದು ಅವ್ರ ಮನೆಯಿಂದಾನೂ ಒಪ್ಪಿಗೆ ಸಿಕ್ಕಿ ಅವರು ಕೂಡ ನನ್ನ ಜೊತೆ ಪ್ರತಿಯೊಂದು ನಾನು ಎಷ್ಟು ಈ 12 ವರ್ಷ ಆಯ್ತಲ್ಲ ಅವರು ಕೂಡ ನನ್ನ ಜೊತೆ ಹೆಜ್ಜೆಯನ್ನು ಇರಿಸ್ಕೊಂಡು ಬಂದಿದ್ದಾರೆ. ಕೆಲವೊಬ್ರು ಏನೋ ಅನಿವಾರ್ಯ ಕಾರಣದಿಂದ ಕೆಲವೊಂದಷ್ಟು ಜನ ಅಂದ್ರೆ ಈಗ ಒಂದು 10 ಜನರಲ್ಲಿ ಒಂದು 2 ಜನ ಏನಾದರೂ ದೂರ ಆಗಿರಬಹುದು ಅನಿವಾರ್ಯ ಕಾರಣಗಳಿಂದ ಬಿಟ್ಟರೆ, ಮತ್ತು ಉಳಿದ 8 ಜನರು ಕೂಡ ನನ್ನ ಜೊತೆ ಇವತ್ತಿನ ತನಕನೂ ಹೆಜ್ಜೆ ಹಾಕ್ತಾ ಇದ್ದಾರೆ. ಅವ್ರ ಹತ್ರ ಎಷ್ಟು ಸಾಧ್ಯ ಅಷ್ಟು ಅವರ ಒಂದು ಚೌಕಟ್ಟಿನೊಳಗೆ ನನ್ನ ಜೊತೆ ಹೆಜ್ಜೆ ಹಾಕ್ತಾ ಇದ್ದಾರೆ ಅವರು. ಈಗ ಆರೋಗ್ಯ ಇಲಾಖೆಯ ಕಾರ್ಯಕ್ರಮಗಳಾಗಬಹುದು ಅಥವಾ ಬೇರೆ ಬೇರೆ ಇಲಾಖೆಗಳ ಈ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಆಗಬಹುದು, ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ನೀವು ಹೇಗೆ ತೊಡಗಿಸಿಕೊಳ್ಳುತ್ತೀರಿ, ಅದನ್ನ ಒಂದು ನಾಟಕದ ರೂಪದಲ್ಲಿಯೋ ಅಥವಾ ಒಂದು ತಾಳಮದ್ದಳೆಯ ರೂಪದಲ್ಲೋ ಹೇಗೆ ಪ್ರಸ್ತುತಪಡಿಸ್ತೀರಿ? ನಾವು ಸ್ಪರ್ಧೆ ನೀಡ್ತಾರೆ, ಅದ್ರಲ್ಲಿ ನಾವು ಆಯ್ಕೆ ಆಗ್ಬೇಕು. ಅವರ ಯೋಜನೆಗಳನ್ನ ತಿಳಿಸುವಂತೆ ನಮ್ಗೆ ಒಂದು ಕಾಂಪಿಟೇಷನ್ ಇಡ್ತಾರೆ ಅವರು. ಎಲ್ಲಾ ಕಡೆಯಿಂದ ನಾವು ತಂಡಗಳನ್ನ ಆಹ್ವಾನ ಮಾಡ್ತಾರೆ. ಅದರಲ್ಲಿ ನಾವು ಆಯ್ಕೆಯಾದ ನಂತರ, ನಮ್ಮ ಟೀಮ್ ಆಯ್ಕೆಯಾದ ನಂತರ, ನಾಟಕ ಆಗಿರ್ಲಿ ಯಕ್ಷಗಾನ ಆಗಿರ್ಲಿ, ನಾವು ಯಕ್ಷಗಾನದ ಮೂಲಕ ಮಾಡಿದ್ವಿ ಆರೋಗ್ಯ ಇಲಾಖೆ ಕಾರ್ಯಕ್ರಮಗಳನ್ನ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು 4 ತಾಲೂಕಲ್ಲಿ ನಾವು ಯಕ್ಷಗಾನದ ಮೂಲಕನೇ ನಾವು ಅದನ್ನ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮವನ್ನು ಬಿತ್ತರಿಸಿದ್ದೇವೆ ಎಲ್ಲ ಕಡೆ. ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ನೀವು ಕಾರ್ಯಕ್ರಮವನ್ನು ನೀಡಿದ್ರಿ, ಅದರ ಅನುಭವದ ಬಗ್ಗೆ ಹೇಳಿ. ಕರ್ನಾಟಕದ ಬೇರೆ ಬೇರೆ ಭಾಗ ಅಂದ್ರೆ ಈಗ ಎಲ್ಲಾ ಕಡೆ ಹೋಗೋದಿಕ್ಕೆ ಸಾಧ್ಯ ಆಗಿಲ್ಲ. ಧಾರವಾಡ ಆಗಿರ್ಬೋದು ಅಥವಾ ಸಾಗರ ಆಗಿರ್ಬೋದು, ಒಂದೆರಡು ಕಡೆ ಅಂದ್ರೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಆಗಿರ್ಬೋದು, ಕೆಲವೊಂದ್ ಕಡೆ ತುಂಬಾ ದೂರದ ಮಟ್ಟಿಗೆ ನಮಗೆ ಹೋಗೋದಿಕ್ಕೆ ಸಾಧ್ಯ ಆಗಿಲ್ಲ. ಅಂದ್ರೆ ಮಹಿಳೆಯರುಗಳು ಒಂದು ಕಾರಣನೂ ಇರಬಹುದು, ಮತ್ತೆ ನಮ್ಮ ಒಂದು ಎಲ್ಲ ಸದಸ್ಯರನ್ನ ನಾವು ಒಟ್ಟು ಮಾಡ್ಕೊಂಡು ಹೋಗ್ಬೇಕಿದ್ರೆ ಸ್ವಲ್ಪ ನಮ್ಗೆ ಕಷ್ಟ ಅಂತ ಅನ್ಕೋತೀನಿ. ಈಗ ಪುರುಷರಿಗಾದ ಹಾಗೆ ನಮ್ಮ ಹತ್ರನೂ ಸಾಧ್ಯ ಇದೆ ಅಂತ ನಾನು ಹೇಳೋದಿಕ್ಕೆ ಆಗಲ್ಲ. ಕೆಲವೊಂದು ಮಟ್ಟದಲ್ಲಿ ಹೆಣ್ಣು ಎಲ್ಲಾನೂ ಮಾಡ್ತೀನಿ ಅಂತ ಹೋದ್ರೂ ಕೂಡ ಕೆಲವೊಂದು ಸಮಸ್ಯೆಗಳನ್ನ ಅವಳು ಅಂದ್ರೆ ಈಗ ನಾವು ಸಂಸ್ಥೆ ಮಾಡ್ಕೊಂಡು ಹೋಗಿ ಸಾಮಾಜಿಕವಾದ ಫೀಲ್ಡ್ ಅಲ್ಲಿ ಇದ್ದೇವೆ ಅಂದ್ರೂ ಕೂಡ ನಮ್ಮ ಮನೆ ಮಕ್ಕಳು ಅನ್ನೋ ಅದನ್ನು ಕೂಡ ನಿಭಾಯಿಸಿದಾಗ ಮಾತ್ರ ಎಲ್ಲವನ್ನೂ ನಿಭಾಯಿಸಿದ ಮತ್ತೆ ಅವ್ರ ಸಂಪೂರ್ಣತೆ ಅಂತ ಇರುತ್ತೆ ಅಂತ ನಾ ಹೇಳ್ತೀನಿ. ಯಾವುದೋ ಒಂದು ಕ್ಷೇತ್ರದಲ್ಲಿ ಹೋಗಿ ಮನೆಯನ್ನು ಕಳ್ಕೊಳ್ಳೋದಿಕ್ಕೂ ನಾವು ಆಗಲ್ಲ. ಎಲ್ಲ ಕಡೆ ಗೌರವವನ್ನು ಉಳಿಸ್ಕೊಂಡು ಮನೆ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡು ಈ ಸಂಸಾರ ನೋಡಿಕೊಂಡು ನಾವು ಹೊರಗೆ ಏನು ಸಂಘ ಸಂಸ್ಥೆ ಅಂತ ಮಾಡ್ಕೊಂಡು ಹೋಗಬೇಕಾಗತ್ತೆ. ಅದೆಲ್ಲವನ್ನ ಮಾಡಿದಾಗ ಮಾತ್ರ ಸಂಪೂರ್ಣತೆ ಅಥವಾ ಅದು ಪರ್ಫೆಕ್ಟ್ನೆಸ್ ಅಂತ ಅನ್ಸ್ಬೋದು ನಮಗೆ. ಈ ಒಂದು ಸಾಮಾಜಿಕ ಜಾಗೃತಿಯನ್ನು ಮೂಡಿಸುವಂತಹ ನಿಟ್ಟಿನಲ್ಲಿ ಈಗ ಒಂದು ವರದಕ್ಷಿಣೆ ವಿರೋಧಿ ಒಂದು ಆಂದೋಲನ ಆಗ್ಬೋದು ಅಥವಾ ಕುಡಿತದ ಚಟ ಆಗ್ಬೋದು ಅಥವಾ ಇಂಥ ಒಂದು ಥೀಮ್ ಅನ್ನು ಇಟ್ಟುಕೊಂಡು ನೀವು ನಾಟಕವೋ ಅಥವಾ ತಾಳಮದ್ದಲೆಯೋ ಮಾಡುವುದಿದ್ರೆ ಇದರ ಒಂದು ಸ್ಕ್ರಿಪ್ಟಿಂಗ್ ಎಲ್ಲ ಹೇಗೆ ಮಾಡ್ತೀವಿ? ಸ್ಕ್ರಿಪ್ಟಿಂಗ್ ಅಂದ್ರೆ ನಾವೇ ಬರಿತೀವಿ. ಏಡ್ಸ್ ಬಗ್ಗೆ ಮಾಡಿದ್ವಿ, ಆಮೇಲೆ ವರದಕ್ಷಿಣೆ ಬಗ್ಗೆ ಮಾಡಿದ್ವಿ. ಅಂದ್ರೆ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂಗಲ್ಲಿ ಆ ಯೋಜನೆಗಳನ್ನ ಬಿತ್ತರಿಸಬೇಕಿದ್ರೆ ಅವರು ಒಂದಷ್ಟು ಕಾರ್ಯ ಚಟುವಟಿಕೆಗಳ ಒಂದು ಲಿಸ್ಟ್ ಕೊಟ್ಟಿರ್ತಾರೆ. ಅದ್ರ ಮೂಲಕ ನಾವು ಮಾಡಬೇಕೆ ಆ ಸ್ಕ್ರಿಪ್ಟ್ ಅನ್ನ ನಾವೇ ರೆಡಿ ಮಾಡಿ ಅದಕ್ಕೆ ಯಾವ ತರ ಪಾತ್ರಗಳನ್ನು ಹಾಕಬೇಕು ಅಂತ ಅವ್ರು ಹಾಕಿ ನಾವೇ ಅದನ್ನ ಫೋಕಸ್ ಮಾಡಿದೀವಿ. ನಮ್ಮ ಸಂಸ್ಥೆ ವತಿಯಿಂದಾನೇ ಆ ತರ ಮಾಡ್ಕೊಂಡು ಹೋಗಿದ್ದೇವೆ. ಮತ್ತೆ ನಮ್ಮ ಜೊಯ್ಡಾ ತಾಲೂಕಲ್ಲೂ ಈಗ ಒಂದು ಎರಡು ಪ್ಲೇಸಸ್ ಬಿಟ್ಟೆ ತಾಲೂಕಲ್ಲಿ, ಮತ್ತೆಲ್ಲ ಪ್ಲೇಸಸ್ ಕೊಂಕಣಿ ಮರಾಠಿ ಏರಿಯಾ ಆಗಿದೆ. ಅಲ್ಲೂ ಕೂಡ ನಾವು ಕನ್ನಡ ಕಾರ್ಯಕ್ರಮವನ್ನ ಹೆಚ್ಚೆಚ್ಚು ಮಾಡೋದ್ರ ಮೂಲಕ ಮತ್ತೆ ಕನ್ನಡ ಕಲಿಕೆಗೆ ಪ್ರೋತ್ಸಾಹ ಕೊಟ್ಟಿದ್ದೇವೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಕನ್ನಡ ಕಲಿಕಾ ಶಿಬಿರವನ್ನ ಕೂಡ ಹಮ್ಮಿಕೊಂಡು ಅವರಿಗೆ ಕನ್ನಡ ಕಲಿಯುವುದಕ್ಕೆ ನಾವು ಪ್ರೋತ್ಸಾಹವನ್ನ ಸಹಿತ ನೀಡಿದ್ದೇವೆ. ನಾವು ಇಂಥ ಒಂದು ಬೀದಿ ನಾಟಕ ಆಗ್ಬೋದು, ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಕಾರ್ಯಕ್ರಮವನ್ನು ನೀಡುವಂತಹ ಒಂದು ಸಂದರ್ಭದಲ್ಲಿ ಜನರ ಒಂದು ಪ್ರತಿಕ್ರಿಯೆ ಹೇಗಿರ್ತದೆ? ಜನರ ಪ್ರತಿಕ್ರಿಯೆ ಅಂದ್ರೆ ಅದಕ್ಕಿಂತ ಮುಂಚೆ ನಾವೇ ಒಂದ್ಸಲ ಮುಜುಗರಕ್ಕೆ ಈಡಾಗುವ ಒಂದು ಸಂದರ್ಭನೂ ಬರಬಹುದು. ಯಾಕಂದ್ರೆ ಹೆಣ್ಮಕ್ಳು ಹೋದವಾಗ ಈಗ ಒಂದು ಗುಂಪಿರುತ್ತೆ, ಇವ್ರಿಗೆ ಏನು ಇಲ್ಲದೆ ಬಂದ್ರು ಏನೋ ಹೇಳೋದೊಂದು ಗುಂಪಿರುತ್ತೆ, ಇನ್ನೊಂದು ಗುಂಪು ಹಾ ಚೆನ್ನಾಗಿ ಮಾಡಿ ಹೋದ್ರು ಅಂತಿರುತ್ತೆ. ಎಲ್ಲಾ ತರ ಒಂದು ಮುಜುಗರವನ್ನ ಬಿಟ್ಟು ಆ ಫೀಲ್ಡಿಗೆ ಇಳಿದಾವಾಗ ಮಾತ್ರ ಅದು ಯಶಸ್ವಿ ಆಗುತ್ತೆ. ಮುಜುಗರವನ್ನ ಇಟ್ಕೊಂಡು ನಾವು ಹೋಗೋದಿಕ್ ಆಗಲ್ಲ. ನಮ್ದೇನು ನಮ್ಮ ಕರ್ತವ್ಯ, ನಾವು ಒಳ್ಳೆತನ ಮಾಡ್ತಾ ಇದ್ದೇವೆ ಅಷ್ಟೇ ನಮ್ಮ ಮನಸ್ಸಲ್ಲಿ ಇರಬೇಕು, ಬಿಟ್ರೆ ಬೇರೆ ಯಾವ್ದನ್ನು ನಾವು ತಗೊಳ್ಬಾರದು. ಅಷ್ಟು ಮಾಡ್ಕೊಂಡು ಹೋದಾಗ ಮಾತ್ರ ಜನರು ನಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಾರೆ, ಜಯ ಯಶಸ್ವಿ ಆಗುತ್ತೆ ಆ ಕಾರ್ಯಕ್ರಮ. ಈಗ ಬೇರೆ ಬೇರೆ ಸ್ಥಳಗಳಲ್ಲಿ ನೀವು ಕಾರ್ಯಕ್ರಮ ನೀಡುವುದಕ್ಕೆ ಹೋಗ್ತಾ ಇದ್ರಿ, ಇದಕ್ಕೆ ಒಂದು ಪೂರ್ವ ತಯಾರಿ ಎಲ್ಲ ಹೇಗಿರ್ತದೆ? ಒಂದು ಆ ತರಬೇತಿ ನೀಡುವಂತಹ ಒಂದು ವ್ಯವಸ್ಥೆ ಎಲ್ಲ ಹೇಗೆ ಮಾಡ್ಕೊಂಡಿದ್ರಿ? ತರಬೇತಿ ನೀಡುವ ವ್ಯವಸ್ಥೆ ಅಂದ್ರೆ ನಮ್ಗೆ ಸಮಯಾವಕಾಶ ನೀಡಿರ್ತಾರೆ, ಮತ್ತೆ ವಿಭಾಗ ಮಟ್ಟದ ಕೊಟ್ಟಿರ್ತಾರೆ. ಈಗ ಜಿಲ್ಲಾ ಮಟ್ಟದಿಂದ ವಿಭಾಗ ಮಟ್ಟ ಅಂತ ನಮ್ಗೆ ಬೆಳಗಾವಿವರೆಗೆ ಹೋಗಿ ನಮ್ಗೆ ಅಲ್ಲಿ ತರಬೇತಿಯನ್ನು ನೀಡಿದ್ದಾರೆ. ಅಲ್ಲಿಂದ ಅದ್ರ ನಂತರ ನಾವು ಒಂದು 15 ದಿನನೋ ತಿಂಗಳನೋ ಅಂತರದಲ್ಲಿ ನಮ್ಮ ಒಂದು ಟೀಮ್ ರೆಡಿ ಆಗಿರುತ್ತೆ. ಅವರು ತರಬೇತಿ ನೀಡಿದ ನಂತರ ಅಲ್ಲಿ ಕೂಡ ನಮ್ಗೆ ಹೆಚ್ಚಿನ ಒಂದು ತರಬೇತಿ ನೀಡಿ ನಮ್ಮ ಟೀಮ್ ಅನ್ನು ರೆಡಿ ಮಾಡ್ತಾರೆ ಅವರು. ಅದರ ನಂತರ ನಮ್ಗೆ ಯಾವ ಪ್ಲೇಸ್ ಅಂತ ನೀಡ್ತಾರೆ, ಆಮೇಲೆ ನಾವು ಆ ಸಮಯಾವಕಾಶದಲ್ಲಿ ಹೋಗ್ಕೊಂಡು ಅಲ್ಲಿ ಕಾರ್ಯಕ್ರಮವನ್ನ ನೀಡ್ತೇವೆ. ನಾವು ಬಹುಶಃ ಇಂತ ಒಂದು ಸ್ಕಿಟ್ ಅಥವಾ ಒಂದು ನಾಟಕವನ್ನ ಪ್ರಸ್ತುತಪಡಿಸುವಂತಹ ಸಂದರ್ಭದಲ್ಲಿ ಸಾಕಷ್ಟು ಹಾಡುಗಳು ಕೂಡ ಬೇಕಾಗ್ತವೆ, ಜನಪದ ಗೀತೆಗಳು. ಒಂದು ಹಾಡಿನ ತುಣುಕನ್ನ ಕೇಳಿಸಬಹುದಾ? ಆಗಸ್ಯಾಗ ಆಲದ ಮರ ಬೆಳೆದು ಹಾದಿ ಬೀದಿಯಾಗೆಲ್ಲ ತಂಪು ನೆರಳ ತಂಪು ನೆರಳ. ಹೇರೆಂಬಿ ಕೊಂಬಿಯ ಮ್ಯಾಲ ಗೂಡು ಕಟ್ಟಿದವರಕ್ಕೆ ಬಲಿತ ಹಕ್ಕಿ ಗೂಡಿನ್ಯಾಗ ಮರಿ ಹಕ್ಕಿ. ಆಹ ಭೂತ ಬೇತಾಳ ಜ್ಯೋತ ಬಾವಲಿಗೂ ಐತಿ ಜಾಗ ಒಳಗ, ಬನ್ನಿರಿ ನೀವು ನಮ್ಮ ಬಳಗ. ನಮ್ಮೂರ ಆಗಸ್ಯಾಗ ಆಲದ ಮರ ಬೆಳೆದು ಹಾದಿ ಬೀದಿಯಾಗೆಲ್ಲ ತಂಪು ನೆರಳ ತಂಪು ನೆರಳ. ಇದು ಸಾಂಪ್ರದಾಯಿಕವಾಗಿ ಹಾಡುವಂತಹ ಹಾಡಾಗ್ಬೋದು, ರಂಗ ಗೀತೆಗಳು ಅಂತ ಹೇಳ್ತೀವಿ ಅಥವಾ ಜನಪದ ಗೀತೆಗಳು ಅಂತ ಹೇಳ್ತೀವಿ. ಈಗ ಬದಲಾವಣೆಯ ಕಾಲ, ಸಾಕಷ್ಟು ಬದಲಾವಣೆ ಆಗಿದೆ. ಎಲ್ಲರ ಕೈಯಲ್ಲಿಯೂ ಕೂಡ ಇಡೀ ಪ್ರಪಂಚವೇ ತೋರಿಸುವಂತಹ ಮೊಬೈಲ್ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಇಂಥ ಒಂದು ಜನಜಾಗೃತಿ ಮೂಡಿಸುವಂತಹ ಕಾರ್ಯ ಈ ಒಂದು ಬೀದಿ ನಾಟಕಗಳಿಂದಲೋ ಅಥವಾ ಒಂದು ಸ್ಕಿಟ್ ಇತ್ತ ನಾಟಕಗಳಿಂದ ಆಗ್ತದೆ ಅಂತ ಅನಿಸ್ತದೆ ನಿಮಗೆ? ಆಗತ್ತೆ ಸರ್, ಯಾಕಂದ್ರೆ ಮೊಬೈಲ್ಗಳು ಬಂದಿದೆ, ಅದನ್ನ ದೂರ ಇಡಬೇಕು, ಜನರ ಹತ್ರ ನಾವು ಹೋಗ್ಬೇಕು. ಯಾವುದೋ ಒಂದು ಮನುಷ್ಯ ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡ್ರೆ ಅಥವಾ ನಾವೊಬ್ರೆ ಎದ್ಬಿಟ್ರೆ ಯಾವುದು ಏನೂ ಆಗೋದಿಲ್ಲ. ನಾವು ಜನರ ಹತ್ರ ಹೋದಾಗ ಮಾತ್ರ ಅವರನ್ನು ಅಪ್ರೋಚ್ ಮಾಡಲಿಕ್ಕೆ ಸಾಧ್ಯ. ಅದಕ್ಕಾಗಲೇ ಸರ್ಕಾರ ಅನೇಕ ಯೋಜನೆಗಳನ್ನು ತಂದು ಜನರ ಹತ್ರಕ್ಕೆ ಆ ಕಲಾವಿದರನ್ನು ಅಥವಾ ಕಲಾಕಾರರನ್ನು ಬಿಡ್ತಾ ಇರೋದು. ಅದರಿಂದ ಜನ ಜಾಗೃತಿ ಆಗಬೇಕು, ಆಗತ್ತೆ ಹೇಳೋದೇ ಒಂದು ಮೂಲ ಉದ್ದೇಶ ಅವರದು. ಸರಿ, ಸುಕನ್ಯಾ ದೇಸಾಯಿ ಅವರೇ, ಈ ಪ್ರೇರಣಾ ಸಂಸ್ಥೆಯ ಮೂಲಕ ಸಾಮಾಜಿಕ ಒಂದು ಜಾಗೃತಿ ಮೂಡಿಸುವಂತಹ ಒಂದು ಕಾರ್ಯವನ್ನು ನೀವು ನಿರಂತರವಾಗಿ ಕಳೆದ 12 ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದೀರಿ. ಜೊತೆಗೆ ಕವನವನ್ನು ಬರೆಯುವಂತಹ ಒಂದು ಹವ್ಯಾಸವನ್ನು ಕೂಡ ನೀವು ಇಟ್ಕೊಂಡಿದ್ದೀರಿ, ಇದಕ್ಕೆ ಪ್ರೇರಣೆ ಹೇಗೆ? ನಾನು ಚಿಕ್ಕ ವಯಸ್ಸಿಂದಾನು ಲೈಬ್ರರಿಗೆ ಹೋಗಿ, ಅಂದ್ರೆ ಬೇಕಾದ್ರೆ ನಾಳೆನೆ ಎಕ್ಸಾಮ್ ಇರಲಿ, ಒಂದು 4-5 ಕ್ಲಾಸಿಂದ ನಾಳೆನೆ ಎಕ್ಸಾಮ್ ಇದ್ರೂ ಕೂಡ ಒಂದು ಕಾದಂಬರಿ ಕತೆಗಳನ್ನು ಓದೋ ಹವ್ಯಾಸ. ಏನೇ ಯಾರೇ ಹೇಳ್ಕೊಳ್ಳಿ, ನಮ್ಮ ಮನೇಲೆಲ್ಲ ಇಷ್ಟೇ ಚಿಕ್ಕವಳು ಇರಬೇಕಿದ್ರೆ ಯಾಕೆ ಕತೆ ಓದ್ತೀಯ, ಯಾಕೆ ಕಾದಂಬರಿ ಓದ್ತೀಯ, ನಾಳೆ ಎಕ್ಸಾಮ್ ಇದೆ, ಎಕ್ಸಾಮ್ ಇದು ಪಠ್ಯ ಪುಸ್ತಕ ಓದ್ಕೊಳ್ಳೋದು ಬಿಟ್ಟು ಯಾಕೆ ಕತೆ ಕಾದಂಬರಿ ಹಿಡ್ಕೊಂಡು ಕೂತ್ಕೋತೀಯ ಅಂತ. ರಜೆ ಬಂತು ಅಂದ್ರೂ ಕೂಡ ಕಾದಂಬರಿ ಕತೆಗಳನ್ನ ಹಿಡ್ಕೊಂಡು ಕೂತ್ಕೊಳ್ಳೋದು. ಈಗಲೂ ಕೂಡ ವಾರಕ್ಕೆ ಒಂದು ಕಾದಂಬರಿ ಆದ್ರೂ ನನ್ನ ಹತ್ರ ಓದಿದ್ರೆ ನನ್ಗೆ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಆ ಥರ ಒಂದು ಓದೋ ಹುಚ್ಚು ಅಂತ ಹೇಳ್ಬೋದು ನನಗೆ. ಓದಿ ಓದಿ ಓದಿ ಒಂದು ಜ್ಞಾನ ಬೆಳವಣಿಗೆ ಆಯಿತು, ನಾನು ಬರಿಬಹುದಲ್ಲ ಹೇಳೋ ಒಂದು ಮಟ್ಟಕ್ಕೆ ನಾನು ಬಂದೆ. ಫಸ್ಟ್ ಕತೆಗಳನ್ನ ಸ್ಟಾರ್ಟ್ ಮಾಡಿದೆ. ಅದ ನಂತರ ಕವನಗಳಲ್ಲಿ ಒಂಥರ ವಿಶೇಷತೆ ಅಂತ ಅನಿಸ್ತು ನನಗೆ. ಇವುಗಳೆಲ್ಲವನ್ನ ಈ ಒಂದು ಗದ್ಯ ರೂಪವನ್ನ ಒಂದು ಸಾಲುಗಳಲ್ಲ ಅಥವಾ ಒಂದು ಶಬ್ದಗಳಲ್ಲಿ ಹೇಳುವಂತಹ ಒಂದು ಶಕ್ತಿ ಕವನಕ್ಕಿದೆ ಅಂತ ಅನ್ಕೋತೀನಿ. ಅದಕ್ಕಾಗಿ ಕವನಗಳನ್ನ ಹಂತ ಹಂತವಾಗಿ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹೀಗೆ ನನ್ನ ಒಂದು ಏನು ಬರವಣಿಗೆಯ ಪಯಣ ಸ್ಟಾರ್ಟ್ ಆಯ್ತು. ಅದನ್ನು ಪುಸ್ತಕದ ರೂಪದಲ್ಲಿಯೂ ಕೂಡ ಪ್ರಕಟ ಮಾಡಿದಿರಿ. ಹೌದು, ನಾನು ಕತೆ ಕವನಗಳನ್ನ ಬರಿತಾ ಬರಿತಾ ಬರಿತಾ ಅನೇಕ ಸಮ್ಮೇಳನಗಳು ಮತ್ತೆ ಸಾಹಿತ್ಯದ ಕಾರ್ಯಕ್ರಮಗಳು ನಡೆದ್ವು. ಆಗ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ, ನಾನು ಯಾಕೆ ಭಾಗವಹಿಸಬಾರದು, ನಾನು ಯಾಕೆ ಹೋಗಬಾರ್ದು, ನಾವು ಬರಿತೀನಿ ಅಂತ ಗೊತ್ತಾದ ಮೇಲೆ ಸುಮಾರು ಜನ ನನ್ನನ್ನು ಆಹ್ವಾನ ಮಾಡಿದ್ರು. ಮತ್ತೆ ಸಂಸ್ಥೆ ನಡೆಸ್ಕೊಳ್ತಾ ಇರೋದ್ರಿಂದ ಅನೇಕ ಕಡೆ ನಮ್ಮನ್ನು ಆಹ್ವಾನ ಮಾಡಿದ್ರು. ಮಾಡಿದ ನಂತರ ನೀವು ಒಂದು ಪುಸ್ತಕ ಬರೆದಿದ್ರೆ ಚೆನ್ನಾಗಿರ್ತಿತ್ತು, ಪುಸ್ತಕ ನಿಮ್ಮ ಕವನ ಸಂಕಲನ ಅಥವಾ ಕಥಾ ಸಂಕಲನ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಅಂದರೆ ಯಾವುದೇ ಒಂದು ಸಮ್ಮೇಳನಕ್ಕೆ ಹೋಗಲಿ ಎಲ್ಲೇ ಹೋಗಲಿ ಎಷ್ಟು ನಿಮ್ಮದು ಪುಸ್ತಕ ಬಿಡುಗಡೆ ಆಗಿದೆ ಈ ಥರ ಕೇಳ್ತಾರೆ. ಅದಕ್ಕಾಗಿ ನಾನೇನು ಮಾಡಿದೆ, ನಾವು ಬರೆದು ಇಟ್ಟರಷ್ಟೇ ಅಲ್ಲ, ಅದನ್ನು ಪುಸ್ತಕದ ರೂಪದಲ್ಲಿ ತಂದ್ರೆ ಓದುಗರಿಗೂ ಸಿಗತ್ತೆ, ನನಗೂ ಅದರಿಂದ ಒಂದು ಉಪಯುಕ್ತ ಅಂತ ಹೇಳ್ಕೊಂಡು ಮತ್ತೆ ನಾವು ಬರೆದಿಟ್ಟಂತ ಹಾಳೆಗಳು ಎಲ್ಲೆಲ್ಲೋ ಹಂಚಿ ಹೋಗಿ ಆ ತರ ಆಗೋಕ್ಕಿಂತ ಅದನ್ನ ಪುಸ್ತಕದ ರೂಪದಲ್ಲಿ ತಂದ್ರೆ ಇನ್ನೂ ಹೆಚ್ಚಿನ ಉಪಯೋಗ ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನ ಪುಸ್ತಕ ಮಾಡಿಸ್ಕೊಳ್ತಾ ಬಂದೆ. ಯಾವುದೇ ಒಂದು ವರ್ಷ ಮಾತ್ರ ಪುಸ್ತಕಗಳನ್ನು ಮಾಡಿದಾಗ ಪುಸ್ತಕ ಪ್ರಾಧಿಕಾರದವರು ಖರೀದಿ ಮಾಡಿದ್ದಾರೆ 300 ಪುಸ್ತಕಗಳನ್ನ. ಅದರ ನಂತರ ನಾನೇ ಸ್ವಂತವಾಗಿ ಪುಸ್ತಕ ಮಾಡ್ಕೊಳ್ತಾ ಇದ್ದೇನೆ. ಈಗಾಗಲೇ 4 ಸಂಕಲನಗಳು ನಂದು ಬಂದಿದೆ. ಒಂದು ಸಾರಿ ಬರೆದು ಮುಗಿಸಿರುವಂತಹ ಒಂದು ಕವನವನ್ನ ಮತ್ತೆ ಮತ್ತೆ ಓದಿದಾಗ ನಿಮಗೆ ಏನಿಸ್ತದೆ? 4 ವರ್ಷ ಕಳೆದು 10 ವರ್ಷ ಕಳೆದು ಓದಿದಾಗ ಏನಿಸ್ತದೆ? ಇನ್ನು ಜರಡಿ ಆಗ್ಬೇಕು ಅಂತ ಅನಿಸ್ತದೆ. ಯಾಕಂದ್ರೆ ಫಸ್ಟ್ ಈಗ ಒಂದು 2 ವರ್ಷದಿಂದ ಬರೆದಿರೋ ಒಂದು ಕವನ ನೋಡಿದ್ರೆ ಇನ್ನೂ ಬಾಲಿಶವಾಗಿದೆಯಲ್ಲ, ಇನ್ನೂ ಇದಕ್ಕೆ ಏನೇನೋ ಬೇಕಿತ್ತು. ಹೌದು, ಅಂದ್ರೆ ನನ್ನ ಜ್ಞಾನ ಏನು ಅಂದ್ರೆ ಬೆಳೀತಾ ಹೋದಂಗೆ ಇನ್ನೂ ಏನೋ ಬೇಕಿತ್ತಲ್ಲ ಇದಕ್ಕೆ, ಇನ್ನು ಏನೋ ಕಡಿಮೆ ಆಗ್ಬಿಟ್ಟಿದೆ, ಇನ್ನೂ ಏನೋ ಒಂದು ಸ್ವಲ್ಪ ಪಾಠದ ರೂಪದಲ್ಲಿ ಬಂದಿದ್ಯೋ ಅಥವಾ ಗದ್ಯದ ರೂಪದಲ್ಲಿ ಬಂದಿದ್ದು ಇನ್ನೂ ಒಂಚೂರ ಕ್ಲಿಯರ್ ಆಗಿ ಬರಬೇಕಿತ್ತು, ಇನ್ನೂ ಜರಡಿ ಆಗಬೇಕಿದೆ ಇದಕ್ಕೆ, ಇದನ್ನೇ ಜರಡಿ ಮಾಡಲೇ ಅಂತಲ್ಲ ತುಂಬಾ ರೀತಿ ಅನಿಸಿದೆ ನನಗೆ. ಕೆಲವೊಂದು ಪ್ರಾತಿನಿಧಿಕ ಕವನವನ್ನು ನಮ್ಮ ಕೇಳುಗರಿಗೆ ಕೇಳಿಸುವ ಯಾವಾಗ ಶೀರ್ಷಿಕೆ ಖಾಲಿ ಪುಟಗಳು. ಮೌನ ತುಂಬಿದ ಮನಕ್ಕೆ ಖಾಲಿ ಪುಟಗಳ ಕಾಣಿಕೆ. ಮೌನ ತುಂಬಿದ ಮನಕ್ಕೆ ಖಾಲಿ ಪುಟಗಳ ಕಾಣಿಕೆ. ನೋವು ತುಂಬಿದ ಕಣ್ಣ ಹನಿಯಲ್ಲಿ ಮುರಿದ ಕನಸೆ ಪೀಠಿಕೆ. ನೋವು ತುಂಬಿದ ಕಣ್ಣ ಹನಿಯಲ್ಲಿ ಮುರಿದ ಕನಸೆ ಪೀಠಿಕೆ. ಒಲವು ಒಡೆದ ಹಣತೆಯಲ್ಲಿ ಮಿಣುಕು ದೀಪ ಆರಿದೆ. ಒಲವು ಒಡೆದ ಹಣತೆಯಲ್ಲಿ ಮಿಣುಕು ದೀಪ ಆರಿದೆ. ಸೂತ್ರ ಹರಿದ ಗಾಳಿಪಟವು ತನ್ನ ದಾರಿಯ ಮರೆತಿದೆ. ಸೂತ್ರ ಹರಿದ ಗಾಳಿಪಟವು ತನ್ನ ದಾರಿಯ ಮರೆತಿದೆ. ವಿಳಾಸವಿರದ ಪತ್ರವೊಂದು ಯಾರ ಕೈಯನು ಸೇರುವುದೋ. ವಿಳಾಸವಿರದ ಪತ್ರವೊಂದು ಯಾರ ಕೈಯನು ಸೇರುವುದೋ. ಸುರಿಯುವ ಮಳೆಯು ಇಳೆಯಲಿ ಯಾರ ನೋವನ್ನು ತೊಳೆಯುವುದು. ಸುರಿಯುವ ಮಳೆಯು ಇಳೆಯಲಿ ಯಾರ ನೋವನ್ನು ತೊಳೆಯುವುದು. ಒಡೆದು ಬಿದ್ದ ವೀಣೆಯೊಂದು ಒಂಟಿ ಬಯಲಲಿ ಅಳುತ್ತಿದೆ. ಒಡೆದು ಬಿದ್ದ ವೀಣೆಯೊಂದು ಒಂಟಿ ಬಯಲಲಿ ಅಳುತ್ತಿದೆ. ಹಸಿದ ಹೃದಯ ಹತಾಶೆಯಿಂದ ಪ್ರೀತಿಗಾಗಿ ನರಳಿದೆ. ಹಸಿದ ಹೃದಯ ಹತಾಶೆಯಿಂದ ಪ್ರೀತಿಗಾಗಿ ನರಳಿದೆ. ಬೆಂದ ಜೀವವು ಬದುಕಿಗಾಗಿ ಯಾರ ಬೆರಳನ್ನು ಹಿಡಿಯುವುದೋ. ಬೆಂದ ಜೀವವು ಬದುಕಿಗಾಗಿ ಯಾರ ಬೆರಳನ್ನು ಹಿಡಿಯುವುದೋ. ಒಂಟಿ ಹಡಗು ಇರುಳ ಕಡಲಲ್ಲಿ ಯಾವ ತೀರವ ಸೇರುವುದು. ಒಂಟಿ ಹಡಗು ಇರುಳ ಕಡಲಲ್ಲಿ ಯಾವ ತೀರವ ಸೇರುವುದು. ಬರೆಸಿಕೊಂಡ ಕವಿತೆಯಲ್ಲಿ ಭಾವತಂತಿಯು ಹರಿದಿದೆ. ಬರೆಸಿಕೊಂಡ ಕವಿತೆಯಲ್ಲಿ ಭಾವತಂತಿಯು ಹರಿದಿದೆ. ಒಡೆದ ಕನ್ನಡಿಯಲ್ಲಿ ಬಿಂಬವೊಂದು ಇಣುಕಿದೆ. ಒಡೆದ ಕನ್ನಡಿಯಲ್ಲಿ ಬಿಂಬವೊಂದು ಇಣುಕಿದೆ. ರೆಕ್ಕೆ ಮುರಿದ ಹಕ್ಕಿಯೊಂದು ನೀಲ ನಭವ ಸೇರುವುದು. ರೆಕ್ಕೆ ಮುರಿದ ಹಕ್ಕಿಯೊಂದು ನೀಲ ನಭವ ಸೇರುವುದು. ಯತ್ನ ಮಾಡದ ಗೆಲುವುದು ನಿನ್ನ ಮುಡಿಗೆ ದಕ್ಕುವುದು. ಯತ್ನ ಮಾಡದ ಗೆಲುವುದು ನಿನ್ನ ಮುಡಿಗೆ ದಕ್ಕುವುದು. ದೀಪವಿಲ್ಲದ ಗುಡಿಸಲಲ್ಲಿ ಚಂದ್ರ ತಾರೆಯು ಮಿನುಗಿದೆ. ದೀಪವಿಲ್ಲದ ಗುಡಿಸಲಲ್ಲಿ ಚಂದ್ರ ತಾರೆಯು ಮಿನುಗಿದೆ. ಪ್ರೀತಿ ಸೆಲೆಯು ಬಡವನಲ್ಲಿ ಜೀವ ದುಸಿರನ್ನು ಹರಿಸಿದೆ. ಪ್ರೀತಿ ಸೆಲೆಯು ಬಡವನಲ್ಲಿ ಜೀವ ದುಸಿರನ್ನು ಹರಿಸಿದೆ. ಎಲೆಯನ್ನುದುರಿಸಿ ಒಂಟಿ ಮರವು ಮೂಕ ವೇದನೆ ಪಡುತ್ತಿದೆ. ಎಲೆಯನ್ನುದುರಿಸಿ ಒಂಟಿ ಮರವು ಮೂಕ ವೇದನೆ ಪಡುತ್ತಿದೆ. ಪದಗಳಿಲ್ಲದ ಕವಿತೆಯೊಂದು ಕಾಲಿಪುಟದಲ್ಲಿ ಮೂಡಿದೆ. ಪದಗಳಿಲ್ಲದ ಕವಿತೆಯೊಂದು ಕಾಲಿಪುಟದಲ್ಲಿ ಮೂಡಿದೆ. ಶೀರ್ಷಿಕೆ ಉಳಿದಿದ್ದೇನು. ಮುಖದ ಬಣ್ಣಗಳು ಬದಲಾಯಿತು. ನವಿರಾದ ಕಣ್ಣ ಭಾವಗಳು ಬದಲಾಯಿತು. ಮುಖದ ಬಣ್ಣಗಳು ಬದಲಾಯಿತು. ನವಿರಾದ ಕಣ್ಣ ಭಾವಗಳು ಬದಲಾಯಿತು. ಕೇಳುವ ಕಿವಿ ಹೇಳುವ ಮಾತು, ಕೇಳುವ ಕಿವಿ ಹೇಳುವ ಮಾತು ಬದಲಾಯಿತು. ಉಳಿದಿದ್ದೇನು? ಮನವೆಂಬ ಮರ್ಕಟವ ತಿದ್ದಿ ಬದಿಗೊರೆಸಿ, ಮನವೆಂಬ ಮರ್ಕಟವ ತಿದ್ದಿ ಬದಿಗೊರೆಸಿ, ಕಲ್ಪನೆಯ ಕುದುರೆಯೇರಿ ಹೊರಟಿರುವ ನಿನಗೆ ಉಳಿದಿದ್ದೇನು? ಜತನದಿಂದ ಕಾಯ್ದಿರಿಸಿದ ಬಂದೂಕಿನಲ್ಲಿ ಗುರಿ ಇಲ್ಲದ ಗುರಿಗೆ, ಜತನದಿಂದ ಕಾಯ್ದಿರಿಸಿದ ಬಂದೂಕಿನಲ್ಲಿ ಗುರಿ ಇಲ್ಲದ ಗುರಿಗೆ, ದರೆ ಗುರುಳಿದ ಕಾಯಿಗಳಷ್ಟು ಪಶ್ಚಾತ್ತಾಪದ ಬೇಗುದಿಯಲ್ಲೂ ಉಳಿದಿದ್ದೇನು? ಆತ್ಮ ಪರಮಾತ್ಮಗಳ ನಂಟು ಅರ್ಥೈಸಲಾರದ ಕಗ್ಗಂಟು, ಆತ್ಮ ಪರಮಾತ್ಮಗಳ ನಂಟು ಅರ್ಥೈಸಲಾರದ ಕಗ್ಗಂಟು. ನಾನು ನಾನೇ ಎಂದತಿ ಬೀಗುವನೀ, ತಲೆ ಬಗ್ಗಿಸಿ ನೋಡು ನಿನ್ನ ಪಾದ ಊರಿರುವ ನೆಲವನ್ನೊಮ್ಮೆ. ನಾನು ನಾನೇ ಎಂದತಿ ಬೀಗುವನೀ, ತಲೆ ಬಗ್ಗಿಸಿ ನೋಡು ನೀ ಪಾದ ಊರಿರುವ ನೆಲವನ್ನೊಮ್ಮೆ. ಮುಚ್ಚಿಡುವ ಬಿಚ್ಚಿಡುವ ನಿನ್ನ ದೇಹದ ಬೆತ್ತಲನ್ನು ಕೇಳು. ಉಳಿದಿದ್ದೇನು? ಉಳಿದಿದ್ದೇನು? ಕೊನೆಯದಾಗಿ, ಹವ್ಯಾಸವಾಗಿ ಇಂಥ ಒಂದು ಕವನ ಬರೆಯುವವರಿಗೆ ನಿಮ್ಮ ಒಂದು ಸಲಹೆ ಏನು? ಕವನ ಅಥವಾ ಕತೆಗಳು ಬರೀಲೇಬೇಕು, ಮತ್ತೆ ಪುಸ್ತಕಗಳನ್ನ ಓದಬೇಕು ಮನುಷ್ಯ. ನಾವು ಏನು ನೋಡ್ತೀವಿ, ಅಥವಾ ಈಗ ಮೊಬೈಲ್ ಆಗಿರ್ಬೋದು, ಟಿವಿ ಆಗಿರ್ಬೋದು, ಅದನ್ನ ನಾವು ನೋಡ್ತೀವಿ ಕಣ್ಣಲ್ಲಿ. ಆದ್ರೆ ಇದು ನಾವು ಓದೋದ್ರಿಂದ ಡೀಪ್ ಆಗಿ ನಮ್ಮ ಮನಸ್ಸಿನ ಆಳ ಕೇಳಿಯತ್ತೆ. ಅದನ್ನ ನಾವು ಗ್ರಹಿಸ್ತಾ ಹೋಗ್ತೀವಿ. ನಾವು ಏನು ಓದಿದೀವಲ್ಲ ಅದನ್ನ ನಾವು ಗ್ರಹಿಸ್ತಾ ಹೋಗ್ತೇವೆ. ಈ ನೋಡೋದ್ರಿಂದ ಆ ತಕ್ಷಣ ನಾವು ಮರೆತು ಬಿಡ್ತೇವೆ, ಅಥವಾ ಚೆನ್ನಾಗಿದೆ ಅಂತ ಅಂದ್ಕೊಂಡು ಬಿಟ್ಟು ಬಿಡ್ತೇವೆ. ಆದ್ರೆ ಈ ಓದುವಿಕೆ ಹೇಳೋದಿದೆಯಲ್ಲ, ಅದು ನಮ್ಮ ಮನಸ್ಸಿನ ಆಳಕ್ಕೆ ಮುಟ್ಟತ್ತೆ. ಅದನ್ನ ಬರವಣಿಗೆ ರೂಪದಲ್ಲಿ ತಂದ್ರೆ ಒಂದ್ ಹಂತಕ್ಕೆ ನನಗನ್ಸಿದ್ದು, ನಾವೇನೋ ದುಃಖದಲ್ಲಿರಬಹುದು, ಮನುಷ್ಯ ಅತಿಯಾಗಿ ದುಃಖದಲ್ಲಿ ಇರಬೇಕಿದ್ರೇನೆ ಏನೋ ಒಂದಷ್ಟು ಬರವಣಿಗೆ ಆಚೆ ಬರುತ್ತೇನೋ ಅನ್ನೋ ನನ್ನ ಹಂಬಲ, ನನ್ನ ಒಂದು ಮಾತು. ಯಾಕಂದ್ರೆ ಎಲ್ಲಾನೂ ಖುಷಿ ಸಂಭ್ರಮ ಇದ್ದಾವಾಗ ಬರೋದು ಕಮ್ಮಿ ಅಂತ ಅನ್ಸುತ್ತೆ ನನಗೆ. ಏನೋ ಒಂದು ದುಃಖ ಇದ್ದಾಗಲೋ ಅಥವಾ ಏನೋ ಒಂದು ಇಚ್ಛೆ ಬರಬೇಕು, ಬರೆಯುವಂತ ಒಂದು ಇಚ್ಛೆ ಬರಬೇಕು ಅಲ್ಲಿ. ಹೀಗೆ ಸುಮ್ಮನೆ ನಾನು ಇವತ್ತೊಂದು ಕವನ ಬರೆದು ಬಿಡಬೇಕು ಅಥವಾ ಒಂದು ಕತೆ ಬರೆದು ಬಿಡಬೇಕು ಅಂದ್ರೆ ಅದು ಬರೋದಿಲ್ಲ. ಆ ಇಚ್ಛೆ ನಮ್ಮಲ್ಲಿ ಬರಬೇಕು, ಆಗ ಮಾತ್ರ ಅಲ್ಲಿ ಒಂದು ಕವನ ಸ್ಪಷ್ಟವಾಗಿ ಒಂದು ಭಾವನಾತ್ಮಕವಾಗಿ ಬರಲಿಕ್ಕೆ ಸಾಧ್ಯ. ಅದನ್ನ ನಾನು ಹೇಳ್ತೀನಿ ಕವನ ಬರೆಯೋರಲ್ಲಿ, ಏನೋ ನಾವು ಒಂದು ಸಮ್ಮೇಳನಕ್ಕಾಗೋ ಅಥವಾ ನಾವು ಬರೆದಿದ್ದೇವೆ ಅಂತ ಕಾಣಿಸ್ಲಿಕ್ಕಾಗೋ ಬರೀಬಾರದು. ನಾವು ಅದರಲ್ಲಿ ಆಳವಾಗಿ ಇಳಿಬೇಕು. ಪ್ರತಿಯೊಬ್ಬರನ ಪರಕಾಯ ಪ್ರವೇಶ ಅಂತ ಹೇಳ್ತೀವಲ್ಲ ನಾವೀಗ, ಅವರ ಒಂದು ಜಾಗದಲ್ಲಿ ನಾವು ಒಂದು ವ್ಯಕ್ತಿಯನ್ನು ಚಿತ್ರಿಸಿದಾಗ ಆ ಒಂದು ವ್ಯಕ್ತಿಯ ಜಾಗದಲ್ಲಿ ನಿಂತ್ಕೊಂಡು ನನಗೀಗೇನಾಗಿದೆ ಹೇಳೋದನ್ನ ಅಲ್ಲಿ ಬರವಣಿಗೆ ಮೂಲಕ ಕಾಣಿಸ್ಬೇಕು. ಆವಾಗ ಮಾತ್ರ ನಮಗೆ ಆತ್ಮ ಸಂತೃಪ್ತಿ ಹೇಳೋದು ನಮಗೆ ಉಂಟಾಗ್ತದೆ. ಹಾ, ಬಹಳ ಸಂತೋಷ ಸುಕನ್ಯಾ ದೇಸಾಯಿ ಅವರೇ. ಪ್ರೇರಣಾ ಸಂಸ್ಥೆಯ ಮೂಲಕ ಜನಜಾಗೃತಿಯನ್ನು ಮೂಡಿಸುವಂತಹ ಒಂದು ಪ್ರಯತ್ನವನ್ನು ಕಳೆದ 12 ವರ್ಷಗಳಿಂದ ಮಾಡಿಕೊಂಡು ಬಂದಿದ್ರಿ, ಜೊತೆಗೆ ಹವ್ಯಾಸವಾಗಿ ಈ ಕವನವನ್ನ ಮತ್ತು ಕಥೆಯನ್ನು ಕೂಡ ಬರೆಯುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರಿ. ತುಂಬಾ ಸಂತೋಷ, ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಪ್ರೇರಣಾ ಸಂಸ್ಥೆಯ ಕಾರ್ಯಚಟುವಟಿಕೆ ಈ ಕುರಿತು ಜೋಡಾ ಹೊಂದಿದ ಸುಕನ್ಯಾ ದೇಸಾಯಿ ಅವರೊಡನೆ ಸಂದರ್ಶನ ಪ್ರಸಾರವಾಯಿತು. ಈಗ ಆಹಾರದಿಂದ ಆರೋಗ್ಯ ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಆಹಾರದಿಂದ ಆರೋಗ್ಯ ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಬಾಳೆ ಎಲೆಯ ಮಹತ್ವ. ಭಾರತೀಯ ಸಂಪ್ರದಾಯದಲ್ಲಿ ಧಾರ್ಮಿಕವಾಗಿ ಬಾಳೆ ಎಲೆಗೆ ಬಹಳವಾದಂತಹ ಪ್ರಾಮುಖ್ಯತೆ ಇದೆ. ಇತ್ತೀಚೆಗೆ ತಟ್ಟೆ ಬಟ್ಟಲುಗಳನ್ನ ಊಟಕ್ಕೆ ನಾವು ಬಳಸ್ತೇವಾದರೂ ಬಾಳೆ ಎಲೆಯಲ್ಲಿ ಊಟ ಮಾಡುವ ಪದ್ಧತಿ ಇನ್ನೂ ಕೂಡ ರೂಢಿಯಲ್ಲಿದೆ. ಶುಭ ಸಮಾರಂಭಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ನಾವು ಬಾಳೆ ಎಲೆಯನ್ನ ಬಳಸ್ತೇವೆ. ಆದರೆ ಹಳೆಯದಾದ ಪದ್ಧತಿಯಾದರೂ ನಮ್ಮ ಆರೋಗ್ಯಕ್ಕೆ ಇಂದಿಗೂ ಕೂಡ ಹಸಿರಾಗಬಹುದಾದ ವ್ಯವಸ್ಥೆ ಇದು. ಇದರಲ್ಲಿ ಆಹಾರವನ್ನು ಸೇವಿಸುವುದರಿಂದ ಬಾಳೆ ಎಲೆಯಲ್ಲಿರುವಂತಹ ಪೋಷಕಾಂಶಗಳು ನೇರವಾಗಿ ದೇಹದೊಳಕ್ಕೆ ಸೇರುವುದಕ್ಕೆ ಸಹಕಾರಿಯಾಗ್ತದೆ. ಹೇರಳವಾಗಿ ಆಂಟಿ ಆಕ್ಸಿಡೆಂಟ್ಗಳನ್ನು ಬಾಳೆ ಎಲೆ ಹೊಂದಿರುತ್ತವೆ. ದೇಹದಲ್ಲಿ ಫ್ರೀ ರ್ಯಾಡಿಕಲ್ಸ್ ಹೆಚ್ಚಾಗುವುದನ್ನು ತಡೆಯುವುದಕ್ಕೆ ಇದು ಅನುಕೂಲ ಮಾಡಿಕೊಡುತ್ತದೆ. ಸವರ್ ಥ್ರೋಟ್ ಅಥವಾ ಗಂಟಲು ಊತವನ್ನು ಕಡಿಮೆ ಮಾಡುವುದಕ್ಕೆ ಬಾಳೆ ಎಲೆ ಬಹಳ ಸಹಕಾರಿ. ಬಾಳೆ ಎಲೆಯ ಕಷಾಯವನ್ನು ದಿನಕ್ಕೊಂದು ಬಾರಿಯಾದರೂ ಮಾಡಿ ಕುಡಿಯುವಂತಹದ್ದು ಒಳ್ಳೆಯದು. ಜ್ವರ ನಿಯಂತ್ರಣಕ್ಕೂ ಕೂಡ ಈ ಕಷಾಯ ಫಲದಾಯಕ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಕ್ಕೆ ಬಾಳೆ ಎಲೆಯು ಸಹಕಾರಿ. ಒಣಗಿದ ಬಾಳೆ ಎಲೆಯ ಸೇವನೆಯು ಆಂತರಿಕವಾಗಿ ರಕ್ತಸ್ರಾವವಾಗಿ ಭೇದಿಯಾಗುವುದನ್ನು ಕಡಿಮೆ ಮಾಡುತ್ತದೆ. ತಾಜಾ ಬಾಳೆ ಎಲೆಯು ಚರ್ಮದ ಆರೋಗ್ಯ ರಕ್ಷಣೆಗೆ ಅತ್ಯಂತ ಸಹಕಾರಿಯಾದಂತಹ ಅಂಶಗಳನ್ನು ಹೊಂದಿದೆ. ಗಾಯಗಳನ್ನು, ಚರ್ಮದ ಮೇಲಿನ ಕಿರಿಕಿರಿಗಳನ್ನು ಗುಣ ಮಾಡುವುದಕ್ಕೆ ತಾಜಾ ಬಾಳೆ ಎಲೆಯನ್ನು ಜಜ್ಜಿ ಚರ್ಮದ ಆ ಭಾಗಕ್ಕೆ ಲೇಪನ ಮಾಡಬೇಕು. ದಿನಕ್ಕೆ 3-4 ಬಾರಿ ಈ ಬಾಳೆ ಎಲೆಯ ಬ್ಯಾಂಡೇಜ್ ಅನ್ನು ಬದಲಾಯಿಸಬೇಕು. ಬಾಳೆ ಎಲೆಯನ್ನು ಜಜ್ಜಿ ರಸ ತೆಗೆದು ಅದನ್ನು ಕೂದಲಿಗೆ ಹಾಕಿ ಸ್ವಲ್ಪ ಹೊತ್ತಿನ ನಂತರ ತಲೆ ಸ್ನಾನ ಮಾಡುವುದರಿಂದ ಹೊಟ್ಟಿನ ಸಮಸ್ಯೆ ನಿವಾರಣೆಯಾಗುತ್ತದೆ. ಆರೋಗ್ಯಯುತ ಕೂದಲು ಹಾಗೂ ಕೂದಲಿನ ನೈಸರ್ಗಿಕ ಬಣ್ಣಕ್ಕೆ ಅನುವು ಮಾಡಿಕೊಡುತ್ತದೆ. ಇಡೀ ದೇಹವನ್ನು ಬಾಳೆ ಎಲೆಯಿಂದ ಸುತ್ತಿ ಮಾಡುವಂತಹ ಪ್ರಕೃತಿ ಚಿಕಿತ್ಸೆಯೊಂದು ಪರಿಣಾಮಕಾರಿ ಆರೋಗ್ಯದಾಯಿನಿ ವಿಧಾನವಾಗಿದೆ. ಪರಿಪೂರ್ಣ ಸರ್ವತೋಮುಖ ಆರೋಗ್ಯಕ್ಕೆ ಬಾಳೆ ಎಲೆ ನೆರವಾಗಬಲ್ಲದು. ಸಾಸಿವೆಯಿಂದ ಸಹಜ ಆರೋಗ್ಯ. ಕಷಾಯವು ಸುಲಭವಾಗಿ ಮನೆಯಲ್ಲಿ ಮಾಡಿಕೊಳ್ಳಬಹುದಾದಂತಹ ಪರಿಣಾಮಕಾರಿ ಮನೆ ಮದ್ದು. ಶೀಘ್ರವಾಗಿ ಪರಿಹಾರವನ್ನು ನೀಡಬಲ್ಲದು. ಆದರೆ ಸರಿಯಾದ ವಿಧಾನದಲ್ಲಿ ಇದನ್ನು ಮಾಡಬೇಕು. ಸರಿಯಾದ ಪದಾರ್ಥಗಳ ಸಂಯೋಜನೆ ಇರಬೇಕು. ನಮ್ಮ ಆರೋಗ್ಯವನ್ನು ಕಾಪಾಡುವಂತಹ, ಸಮಸ್ಯೆಯನ್ನು ಕಡಿಮೆ ಮಾಡುವಂತಹ ಎರಡು ರೀತಿಯ ಕಷಾಯವನ್ನು ನಾವು ಮಾಡಿಕೊಳ್ಳಬಹುದು. ಬೇಕಾಗುವಂತಹ ಪದಾರ್ಥಗಳು ಅಂತಂದರೆ ಸಾಸಿವೆ ಮತ್ತು ಥೈಮ್. ನೀರನ್ನು ಬಿಸಿಗೆ ಇರಿಸಿಕೊಂಡು ಅದಕ್ಕೆ ಸ್ವಲ್ಪ ಸಾಗೆ, ಥೈಮ್ ಮತ್ತು ಸಾಸಿವೆಯನ್ನು ಹಾಕಿ ಮಂದ ಉರಿಯಲ್ಲಿ ಕುದಿಸಬೇಕು. ಮಾಡ್ತಾ ಇರುವಂತಹ ಕಷಾಯವು ಅರ್ಧದಷ್ಟಾಗುವವರೆಗೆ ಕುದಿಸುವಂತಹದ್ದು ಮುಖ್ಯ. ಅತಿಯಾಗಿ ಹಸಿಯಾಗುವುದನ್ನು ಈ ಕಷಾಯವು ಕಡಿಮೆ ಮಾಡುತ್ತದೆ. ಘನ ಆಹಾರದ ನಂತರದಲ್ಲಿ ಈ ಕಷಾಯವನ್ನು ಸೇವಿಸುವುದರಿಂದ

ನಿನ್ನ ಪ್ರದೇಶ ಪೂರ್ಣ ಪ್ರಕಾಶ, ನಿನ್ನ ಪ್ರದೇಶ ಪೂರ್ಣ ಪ್ರಕಾಶ, ಸಂವೃತ್ತಿ ಸಂಪನ್ನೆ ಶ್ರೀ ವಿಜಯೇ, ಸಂವೃತ್ತಿ ಸಂಪನ್ನೆ ಶ್ರೀ ವಿಜಯೇ, ಕರುನಾಡು ಕನ್ನೆ ಭಾರತೀಯ ಕಣ್ಣೆ, ಕರುನಾಡು ಕನ್ನೆ ಭಾರತೀಯ ಶರಣಂಬೆ ಶರಣಂಬೆ ಓ ತಾಯೇ, ನೀನೆಲ್ಲ ಸಿರಿಯೇ ಮೈಗೊಂಡಿರುವೆಯ, ನೀನೆಲ್ಲ ಚಲವಿನ ಸಿರಿ ಮುಡಿಯೇ, ನೀನೆಲ್ಲ ಚಲವಿನ ಸಿರಿ ಮುಡಿಯೇ, ಕಾಶ್ಮೀರವೇಕೆ ಮಲೆನಾಡು ಸಾಕೆ, ಕಾಶ್ಮೀರವೇಕೆ ಮಲೆನಾಡು